ಯಾವ ಉದ್ಯೋಗ ಸಿಗಬಹುದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಆಕಾಶವಾಣಿ ಭದ್ರಾವತಿಯಲ್ಲಿ ಶಿವಮೊಗ್ಗದ ಪಿಎಸ್ ಸಮೂಹ ಶಿಕ್ಷಣ ಸಂಸ್ಥೆ ಸಹಯೋಗದಲ್ಲಿ ವೃತ್ತಿ ಶಿಕ್ಷಣ ಮಾರ್ಗದರ್ಶನ ಸರಣಿ ಪ್ರತಿ ಶುಕ್ರವಾರ ಬೆಳಗ್ಗೆ 9:05 ಪ್ರಸಾರ ಆಗ್ತಾ ಇದೆ. ಯುವಜನ ಶಕ್ತಿಯು ಮನಸ್ಸಿಟ್ಟು ದುಡಿದರೆ ನಡೆದರೆ ಭೂಮಿಗೆ ಸ್ವರ್ಗ ಇಳಿಬಹುದು. ಕೇಳಿ, ಪಿಇಎಸ್ ಸಮೂಹ ಶಿಕ್ಷಣ ಸಂಸ್ಥೆಯ ವಿವಿಧ ವಿಭಾಗದ ಮುಖ್ಯಸ್ಥರು ಮಾಹಿತಿ ನೀಡುವ ವೃತ್ತಿ ಶಿಕ್ಷಣ ಮಾರ್ಗದರ್ಶನ ಪ್ರತಿ ಶುಕ್ರವಾರ ಬೆಳಗ್ಗೆ 9:05. ಎಲ್ಐಸಿಯ ಜೀವನ್ ಲಾಭ್ ಒಂದು ಲಿಮಿಟೆಡ್ ಪ್ರೀಮಿಯಂ ಎಂಡೋಮೆಂಟ್ ಪ್ಲಾನ್. ಪ್ರೀಮಿಯಂ ಇಲ್ಲದೆ ಆದರೆ ಬೆನಿಫಿಟ್ಸ್ ಗಳೆಲ್ಲ. ಎಲ್ಐಸಿ ಪ್ರತಿ ಕ್ಷಣವು ನಿಮ್ಮೊಂದಿಗೆ. ವಿಸ್ತಾರವಾದ ಷರತ್ತುಗಳು ಮತ್ತು ನಿಬಂಧನೆಗಳಿಗಾಗಿ ಆಫರ್ ಡಾಕ್ಯುಮೆಂಟ್ ಅನ್ನು ಕೂಲಂಕುಷವಾಗಿ ಓದಿರಿ. ಚಿತ್ರದುರ್ಗದ ಎಸ್ಜೆಎಂ ವಿದ್ಯಾಸಂಸ್ಥೆ ಅಡಿಯಲ್ಲಿ 40 ವರ್ಷ ಪೂರೈಸಿರುವ ಎಸ್ಜೆಎಂ ಕಾಲೇಜ್ ಆಫ್ ಫಾರ್ಮಸಿಯಲ್ಲಿ 2 ವರ್ಷದ ಡಿಫಾರ್ಮಾ, 4 ವರ್ಷದ ಬಿಫಾರ್ಮಾ, 6 ವರ್ಷದ ಫಾರ್ಮಾ ಡಿ ಹಾಗೂ 2 ವರ್ಷದ ಎಂ ಫಾರ್ಮಾ ಕೋರ್ಸ್ಗಳಿಗೆ ದಾಖಲಾತಿ ಪ್ರಾರಂಭವಾಗಿರುತ್ತದೆ. ಕೂಡಲೇ ಸಂಪರ್ಕಿಸಿ 9448524722 ಹಾಗೂ 9036671902. ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ವಿಷಯ ಮಲೆನಾಡಿನಲ್ಲಿ ಭತ್ತದ ಬೆಳೆಗೆ ಬಾಧಿಸುವ ಪ್ರಮುಖ ರೋಗಗಳು ಮತ್ತು ಅವುಗಳ ನಿರ್ವಹಣೆ. ಈ ಕುರಿತು ಕೃಷಿ ವಿಜ್ಞಾನಗಳ ಮಹಾವಿದ್ಯಾಲಯ ನವುಲೆ ಶಿವಮೊಗ್ಗದಲ್ಲಿ ಸಸ್ಯರೋಗಶಾಸ್ತ್ರ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾದ ಡಾ ಗೋವಿಂದಪ್ಪ ಎನ್ ಹೊಸಗೌಡರ್ ಅವರಿಂದ ಮಾಹಿತಿಯನ್ನು ಕೇಳುವಿರಿ. ಇವರ ಪ್ರಸ್ತುತಿ ಡಾ ಎಸ್ಎಂ ಸುಧಾಕರ್. ನನ್ನ ಹೆಸರು ಡಾಕ್ಟರ್ ಜಿ ಎನ್ ಹೊಸಗೌಡರ್ ಅಂತೇಳಿ. ಸಸ್ಯರೋಗಶಾಸ್ತ್ರದಲ್ಲಿ ಸಹಾಯಕ ಪ್ರಾಧ್ಯಾಪಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ನಾನು ಕಳೆದ 10 ವರ್ಷ ನಾನು ಕೊಡಗು ಜಿಲ್ಲೆ ಪೊನ್ನಂಪೇಟೆಯಲ್ಲಿ ಭತ್ತದ ರೋಗಶಾಸ್ತ್ರಜ್ಞನಾಗಿ ಕೆಲಸ ಮಾಡ್ತಾ ಇದ್ದೆ. ಆಲ್ ಇಂಡಿಯಾ ಕೋಆರ್ಡಿನೇಟ್ ರೈಸ್ ಇಂಪ್ರೂವ್ಮೆಂಟ್ ಪ್ರಾಜೆಕ್ಟಲ್ಲಿ 10 ವರ್ಷ ಕೆಲಸ ಮಾಡಿದ್ದೀನಿ. ಕಳೆದ 2 ವರ್ಷದಿಂದ ನಾನು ಇಲ್ಲಿ ಸಸ್ಯರೋಗಶಾಸ್ತ್ರ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ನಾನು ಈಗ ಒಂದು ಕೊಟ್ಟಿರುವಂಥ ಟಾಪಿಕ್ ಏನಂತಂದರೆ, ಮಲೆನಾಡು ಪ್ರದೇಶದಲ್ಲಿ ಭತ್ತದ ಬೆಳೆಗೆ ಬರುವ ಪ್ರಮುಖ ರೋಗಗಳು ಮತ್ತು ಅವುಗಳ ಹತೋಟಿ ಕ್ರಮಗಳ ಬಗ್ಗೆ ಮಾತಾಡಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ತಮಗೆ ತಿಳಿದಿರುವ ಹಾಗೆ ಭತ್ತ ಇದೊಂದು ನಮ್ಮ ಈ ಒಂದು ಮಲೆನಾಡು ಪ್ರದೇಶದ ಪ್ರಮುಖ ಬೆಳೆಯಾಗಿದೆ ಮತ್ತು ಒಂದು ಆಹಾರ ಬೆಳೆಯಾಗಿ ಕೂಡ ಈ ಪ್ರದೇಶದಲ್ಲಿ ಬೆಳೀತಾ ಇದ್ದಾರೆ. ಈ ಒಂದು ಪ್ರದೇಶದಲ್ಲಿ ಪ್ರಮುಖವಾಗಿ ಬರುವಂಥ ರೋಗಗಳು ಯಾವುವು ಅಂತಂದರೆ, ಭತ್ತದಲ್ಲಿ ನಾವು ಸುಮಾರು 20 ಕ್ಕೂ ಹೆಚ್ಚು ರೋಗಗಳನ್ನ ಕಾಣ್ತೀವಿ. ಅದರಲ್ಲಿ ಪ್ರಮುಖವಾಗಿ ನಮ್ಮ ಈ ಒಂದು ಪ್ರದೇಶದಲ್ಲಿ ಬರುವಂಥ ರೋಗಗಳು ಯಾವುವು ಅಂದರೆ, ಬೆಂಕಿ ರೋಗ, ಕಂದು ಚುಕ್ಕಿ ರೋಗ, ಊದಬತ್ತಿ ರೋಗ ಮತ್ತು ಹುಸಿ ಕಾಡಿಗೆ ರೋಗ, ಅದೇ ತರನಾಗಿ ಎಲೆ ಕವಚದ ಮಚ್ಚೆ ರೋಗ, ತೆನೆ ಕವಚ ಕೊಳೆ ರೋಗ, ಇವೆಲ್ಲವೂ ಶಿಲೀಂಧ್ರದಿಂದ ಬರುವಂತಹ ರೋಗಗಳು ಮತ್ತು ಒಂದಿಷ್ಟು ದುಂಡಾಣುಗಳಿಂದ ಬರುವಂತಹ ರೋಗಗಳು ಕೂಡ ಇರ್ತವೆ, ನಂಜಾನುಗಳಿಂದ ಬರುವಂತಹ ರೋಗಗಳು ಕೂಡ ಇರ್ತವೆ. ನಮ್ಮ ಮಲೆನಾಡು ಪ್ರದೇಶದಲ್ಲಿ ಬಹಳಷ್ಟು ಶಿಲೀಂಧ್ರದಿಂದ ಬರುವಂತಹ ರೋಗಗಳ ಬಾಧೆ ಬಹಳಷ್ಟು ಕಂಡು ಬರ್ತದೆ. ಅದರಲ್ಲಿ ಪ್ರಮುಖವಾಗಿ ಬೆಂಕಿ ರೋಗ. ತಮಗೆ ಆ ಬೆಂಕಿ ರೋಗದ ಲಕ್ಷಣ ಗೊತ್ತು ಇರುವ ಹಾಗೆ ಈ ಒಂದು ಪ್ರದೇಶದಲ್ಲಿ ಬಹಳಷ್ಟು ತೀವ್ರ ರೋಗವನ್ನು ಉಂಟು ಮಾಡ್ತದೆ. ಎಲೆ ಮೇಲೆ ಚಿಕ್ಕ ಕಂದು ಬಣ್ಣದ ಚುಕ್ಕೆಗಳು ಕಾಣ್ತವೆ. ನಂತರ ಅದು ಒಂದು ತನಗಿ ಸ್ಪಿಂಡಲ್ ಶೇಪ್ ಅಂತ ಹೇಳ್ತೀವಿ, ಎರಡು ತುದಿಗಳ ಚೂಪಾಗಿರ್ತವೆ. ಚೂಪಾಗಿ ನಂತರ ಒಂದು ಮಧ್ಯಭಾಗದಲ್ಲಿ ಬೂದಿ ಬಣ್ಣಕ್ಕೆ ತಿರುಗಿ ಕಂದು ಬಣ್ಣದ ಉಂಗುರುಗಳಿಂದ ಆವೃತವಾಗಿರ್ತದೆ. ಇಂಥ ಹಲವಾರು ಚುಕ್ಕೆಗಳು ಸೇರಿ ಇಡೀ ಒಂದು ಎಲೆ ಭಾಗ ಸುಟ್ಟಂತೆ ಕಾಣುತ್ತೆ. ಚುಕ್ಕೆಗಳು ಸೇರಿ ಎಲೆಗಳನ್ನು ಸಂಪೂರ್ಣವಾಗಿ ಸುಟ್ಟಂತೆ ಕಾಣುವುದರಿಂದ ಗಿಡ ಕುಂಠಿತವಾಗುತ್ತದೆ. ಈ ರೋಗದ ಲಕ್ಷಣಗಳು ಎಲೆ, ಗಿನ್ನು, ತೆನೆಯ ದೇಟು, ತೆನೆ ಹಾಗೂ ಕಾಳುಗಳ ಮೇಲೂ ಕೂಡ ಕಾಣುತ್ತದೆ. ಅಂದ್ರೆ ಗಿಡದ ಎಲ್ಲಾ ಸಂಪೂರ್ಣ ಮೇಲ್ಭಾಗ ಮಣ್ಣಿನಿಂದ ಇರುವಂತಹ ಮೇಲ್ಭಾಗವನ್ನ ಹಾನಿ ಉಂಟು ಮಾಡುತ್ತದೆ. ಈ ಒಂದು ರೋಗಾಣು ಮತ್ತು ಹರಡುವಿಕೆ ಬಗ್ಗೆ ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ. ಈ ಒಂದು ಶಿಲೀಂಧ್ರ ರೋಗಾಣು ಪರಿಕ್ಲೇರಿಯಾ ವರೇಜಿ ಎಂಬ ಶಿಲೀಂಧ್ರದಿಂದ ಈ ರೋಗ ಬರ್ತದೆ. ಈ ರೋಗಾಣು ಗಾಳಿ ಮುಖಾಂತರ ಹರಡುತ್ತದೆ. ಬಾಧೆಗೆ ಒಳಗಾದ ಭತ್ತದ ಭಾಗಗಳು ಮತ್ತು ಬೀಜದ ಮುಖಾಂತರ ಕೂಡ ಹರಡುತ್ತದೆ. ನೀರಿನ ಮುಖಾಂತರ ಕೂಡ ಬಾಧೆಯಾದ ಗದ್ದೆಯಿಂದ ಮತ್ತೊಂದು ಗದ್ದೆಗೆ ಕೂಡ ಹರಡುತ್ತದೆ. ರೋಗಾಣುಗಳು ಭತ್ತದ ಜಾತಿಯ ಸಸ್ಯಗಳಲ್ಲೂ ಕೂಡ ಗದ್ದೆಯಲ್ಲಿ ಸುತ್ತಲೂ ಇರುವ ಸಸ್ಯಗಳ ಮುಖಾಂತರ ಕೂಡ ಹರಡುತ್ತದೆ. ಈ ಒಂದು ಅನುಸಾರವಾಗಿ ನಾವು ಈ ರೋಗದ ಹತೋಟಿ ಕ್ರಮಗಳನ್ನು ಅಳವಡಿಸಿಕೊಳ್ಳಬೇಕಾಗುತ್ತದೆ. ಬಿತ್ತನೆ ಬೀಜವನ್ನು ರೋಗದಲ್ಲಿರುವಂತಹ ಪ್ರದೇಶದಿಂದ ಸಂಗ್ರಹಿಸಬಾರದು. ಏನಾದರೂ ಇದ್ರೆ ಬೀಜೋಪಚಾರವನ್ನು ನಾವು ಕಾರ್ಬಂಡಿಜಮ್ ಅಂತ ಹೇಳ್ತೀವಿ, ಈ ಒಂದು ಶಿಲೀಂಧ್ರ ನಾಶಕದಿಂದ ನಾವು ಹತೋಟಿ ಮಾಡಬಹುದು. ಅಥವಾ ಟ್ರೈಸಾಕ್ಲೋಜಲ್ ಅಂತೇಳಿ, ಅದು ಕೂಡ ಒಂದು ಶಿಲೀಂಧ್ರ ನಾಶಕ. ಪ್ರತಿ ಕೆಜಿಗೆ 2 ಗ್ರಾಂ ಅಂತ ಹಾಕಿ ಬೀಜೋಪಚಾರ ಮಾಡೋದ್ರಿಂದ ಈ ರೋಗವನ್ನು ನಾವು ಒಂದು ತಿಂಗಳವರೆಗೆ ರೋಗ ಬರದಂತೆ ನಾವು ಸಸಿ ಮಡಿಯಲ್ಲಿ ನೋಡಿಕೊಳ್ಳಬಹುದು. ಗದ್ದೆಯಲ್ಲಿ ಶಿಲೀಂದ್ರನಾಶಕಗಳಾದ ಇದೇ ಕಾರ್ಬಂಡಿಜಮ್ ಅಥವಾ ಟ್ರೈಸೈಕ್ಲೋಜಲ್ ಏನಾದರೂ ಈ ಬೆಂಕಿ ರೋಗದ ಲಕ್ಷಣ ಕಂಡು ಬಂದ ತಕ್ಷಣ ನಾವು ಸಿಂಪರಣೆ ಮಾಡಬೇಕಂತ ಹೇಳ್ತೀವಿ. 1 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಕಾರ್ಬಂಡಿಜಮ್ ಹಾಕಿ ಸಿಂಪರಣೆ ಮಾಡೋದ್ರಿಂದ ರೋಗವನ್ನು ಹತೋಟಿ ಮಾಡಬಹುದು. ಅದಲ್ಲದೆ ನಾವು ಬಿತ್ತುವ ಸಮಯದಲ್ಲಿ ಈ ರೋಗ ಬರುವಂತಹ ಪ್ರದೇಶದಲ್ಲಿ ರೋಗದ ನಿರೋಧಕ ತಳಿಗಳನ್ನು ಬಳಕೆ ಮಾಡೋದ್ರಿಂದ ಬಹಳಷ್ಟು ಒಳ್ಳೆಯದಾಗ್ತದೆ. ಈಗ ಫಾರ್ ಎಕ್ಸಾಂಪಲ್ ಉದಾಹರಣೆ ಹೇಳಬೇಕಂದ್ರೆ ತುಂಗಾ ಮತ್ತು KPR1 ಮತ್ತು ಸಹ್ಯಾದ್ರಿ ಕೆಂಪು ಮುಕ್ತಿ ಅಂತೇಳಿ ಒಂದಿಷ್ಟು ವಿಶ್ವವಿದ್ಯಾಲಯದಿಂದ ಬೆಳೆಯಲಾದಂತಹ ತಳಿಗಳಿದಾವೆ. ಆ ತಳಿಗಳು ಈ ಒಂದು ರೋಗ ನಿರೋಧಕ ಶಕ್ತಿಗೆ ಅನುಕೂಲಕರವಾಗಿರುತ್ತೆ. ಹಂಗಾಗಿ ಈ ತಳಿಗಳಿಗೆ ರೋಗ ಬರುವುದಿಲ್ಲ. ಶಿಫಾರಸು ಪಡಿಸಿದ ರಾಸಾಯನಿಕ ಗೊಬ್ಬರವನ್ನು ಬಳಕೆಯನ್ನು ಕೂಡ ಮಾಡಬೇಕಾಗ್ತದೆ. ಅಷ್ಟು ಪ್ರಮಾಣದಲ್ಲಿ ನಾವು ಹಾಕಿದ್ದೇ ಆದರೆ ರೋಗ ಹತೋಟಿ ಮಾಡಬಹುದು. ಅಧಿಕ ಹಸಿರು ಗೊಬ್ಬರ ಬಳಕೆಯಿಂದ ಕೂಡ ರೋಗವನ್ನು ಹತೋಟಿ ಮಾಡಬಹುದು. ಯಾಕಂದ್ರೆ ತಮಗೆ ಈಗ ತಿಳಿದ್ರ ಹಾಗೆ ಎಲ್ಲರ ಸ್ವಲ್ಪ ದನಕರಗಳು ಸಾಕುವುದು ಒಂದು ಕಡಿಮೆ ಆಗಿದೆ. ಅದರ ಬದಲಾಗಿ ನಾವು ಅಧಿಕ ಹಸಿರೆಲೆ ಗೊಬ್ಬರ ಬಳಕೆಯಿಂದ ನಾವು ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಬಹುದು. ಹುಲ್ಲು ಜಾತಿಯ ಆಶ್ರಯ ತಳಿಗಳನ್ನ ನಾಶಪಡಿಸಬೇಕು. ಯಾಕಂದ್ರೆ ಈ ರೋಗಾಣುಗಳು ಬೆಳೆ ಇರಲಾರದಂತ ಸಮಯದಲ್ಲಿ ಈ ರೋಗಾಣುಗಳು ಹುಲ್ಲಿನ ಜಾತಿಯಲ್ಲಿ ಅದರ ಜೀವನ ಚಕ್ರವನ್ನು ಪೂರ್ಣಗೊಳಿಸುತ್ತೆ. ಹಂಗಾಗಿ ಈ ಒಂದು ಹುಲ್ಲು ಜಾತಿಯ ಸಸ್ಯಗಳನ್ನ ಗದ್ದೆ ಸುತ್ತಲೂ ಇರುವಂತಹ ಹುಲ್ಲು ಜಾತಿಗಳನ್ನು ತೆಗೆದು ಹಾಕಬೇಕಾಗ್ತದೆ. ಈ ಒಂದು ಪ್ರಮುಖ ಹತೋಟಿ ಕ್ರಮಗಳು ಬೆಂಕಿ ರೋಗಕ್ಕೆ. ಅದೇ ತನ್ನಾಗಿ ಕಂದು ಚುಕ್ಕೆ ರೋಗ, ಈ ರೋಗದ ಲಕ್ಷಣಗಳು ತಮಗೆ ತಿಳಿಸಪಡಿಸುವುದೇನೆಂದರೆ ಎಲೆ ಹೊದಿಕೆ ಮತ್ತು ಕಾಳಿನ ಮೇಲೆ ಕಂದು ಬಣ್ಣದ ಚುಕ್ಕೆಗಳು ಕಾಣ್ತವೆ. ಚುಕ್ಕೆಗಳು ಮೊಟ್ಟೆ ಆಕಾರ ಕಾಣ್ತವೆ. ನಂತರ ಅವು ಒಂದಕ್ಕೊಂದು ಸೇರಿಕೊಂಡು ಒಂದು ಮಚ್ಚೆ ಆಕಾರ ಕಾಣ್ತದೆ. ಉದ್ದವಾಗಬಹುದು. ಚುಕ್ಕೆಗಳು ಮಧ್ಯಭಾಗದಲ್ಲಿ ಬೂದಿ ಬಣ್ಣ ಅಥವಾ ಬಿಳಿ ಬಣ್ಣದ ಹೊಂದಿರುತ್ತವೆ. ಕಾಳುಗಳು ಕೂಡ ಕಂದು ಬಣ್ಣಕ್ಕೆ ತಿರುಗುತ್ತವೆ. ಈ ಒಂದು ಕಂದು ರೋಗದ ಲಕ್ಷಣಗಳು. ಅದೇ ತನ್ನಾಗಿ ರೋಗನು ಮತ್ತು ಅದರ ಹರಡುವಿಕೆ ಹೇಳೋದಾದ್ರೆ ಈ ಒಂದು ಕಂದು ಚುಕ್ಕೆ ರೋಗ ಬಾಧೆ ಮಾಡುವಂತ ಒಂದು ಶಿಲೀಂಧ್ರ ಯಾವುದು ಅಂತಂದ್ರೆ ಹೆಲ್ಮಂಥೋಸ್ಪೋರಮ್ ಒರೈಸಿ ಎಂಬ ಶಿಲೀಂಧ್ರದಿಂದ ಈ ರೋಗ ಬರ್ತದೆ. ಈ ರೋಗವು ಬಾಧೆಯಾದ ಬೀಜವನ್ನು ಉಪಯೋಗಿಸುವುದರಿಂದ ಕೂಡ ಹರಡುತ್ತೆ. ಬಾಧೆಯಾದ ಭತ್ತದ ಗಿಡಗಳ ಕೋಶದಲ್ಲೂ ಕೂಡ ಇರುತ್ತೆ. ತದನಂತರ ಭೂಮಿಯಲ್ಲಿ ಜೀವಿಸುತ್ತದೆ. ನಂತರ ಬೆಳೆಯನ್ನು ಬೆಳೆಯುವ ಸಮಯದಲ್ಲಿ ಈ ರೋಗಾಣು ಹರಡಿ ಬಾಧಿಸುತ್ತದೆ. ಈ ರೋಗಾಣು ಮಣ್ಣಿನಲ್ಲಿ 28 ತಿಂಗಳವರೆಗೆ ಜೀವಿಸುತ್ತದೆ. ಅಂದ್ರೆ 2 ವರ್ಷಗಳವರೆಗೆ ಈ ಒಂದು ರೋಗಾಣುಗಳು ಭೂಮಿಯಲ್ಲಿರ್ತವೆ. ಬದುಸುತ್ತಲೂ ಕೂಡ ಇರುವ ಕಳೆಗಳ ಮೇಲೆ ಕೂಡ ಬಾಧಿಸಿ ಜೀವನ ಚಕ್ರವನ್ನು ಸಂಪೂರ್ಣಗೊಳಿಸಿಕೊಳ್ಳುತ್ತೆ. ಹಾಗಾಗಿ ಈ ಕಂದು ಚುಕ್ಕೆ ರೋಗದ ಹತೋಟಿ ಕ್ರಮಗಳು ಏನಂದ್ರೆ ರೋಗರಹಿತ ಬೀಜಗಳನ್ನು ಬಿತ್ತನೆಗೆ ಉಪಯೋಗಿಸಬೇಕು. ಇದು ಕೂಡ ಒಂದು ಬೀಜದ ಮುಖಾಂತರ ಹರಡುವಂತಹ ರೋಗವಾಗಿದ್ದರಿಂದ ಬೀಜೋಪಚಾರ ಅವಶ್ಯಕವಾಗಿರುತ್ತದೆ. ರೋಗದಿಂದ ಬಾಧೆಯಾದ ಭತ್ತದ ಭಾಗಗಳನ್ನು ಭೂಮಿಯಲ್ಲಿ ಇರುವಂತೆ ಬೆಳೆ ಗದ್ದೆಗಳನ್ನು ಕಾಲಗೈ ಪದ್ಧತಿಯಲ್ಲಿ ಅನುಸರಿಸಬೇಕಾಗುತ್ತದೆ. ಮತ್ತು ಅದೇ ತರನಾಗಿ ಥೈರಾಮ್ ಅಥವಾ ಕ್ಯಾಪ್ಟನ್ ಅಂತ ಹೇಳ್ತೀವಿ, ಇವು ಕೂಡ ಶಿಲೀಂಧ್ರನಾಶಕ. ಅದಲ್ಲದೆ ಅಥವಾ ಕಾರ್ಬಂಡಿಜಮ್ ಕೂಡ ಉಪಯೋಗ ಮಾಡಿಕೊಂಡು ನಾವು ಬೀಜೋಪಚಾರ ಮಾಡುವುದರಿಂದ ಈ ರೋಗವನ್ನು ತಡೆಗಟ್ಟಬಹುದು. ಸಸಿ ಮಡಿಯಲ್ಲಿ ಮತ್ತು ನಾಟಿ ಮಾಡಿದ ಗದ್ದೆಯಲ್ಲಿ ರೋಗದ ಲಕ್ಷಣಗಳು ಕಾಣಿಸಿದಾಗ ಪ್ರತಿ ಲೀಟರ್ ನೀರಿಗೆ ನಾವು ಈ ಒಂದು ರೋಗವನ್ನು ಹತೋಟಿ ಮಾಡಲಿಕ್ಕೆ 2 ಗ್ರಾಂ ಮ್ಯಾನ್ಕೋಜಬ್ ಅಥವಾ 1 ಗ್ರಾಂ ಕಾರ್ಬಂಡಿಜಮ್ ಬೆರೆಸಿ ಸಿಂಪಡಿಸಬೇಕು. ತೆನೆ ಹಂತದಲ್ಲಿ ಮತ್ತೊಮ್ಮೆ ಸಿಂಪಡಿಸುವುದರಿಂದ ಈ ರೋಗವನ್ನು ಗಿಡದ ಎಲ್ಲ ಹಂತದಲ್ಲಿ ಕೂಡ ರೋಗವನ್ನು ಹತೋಟಿ ಮಾಡಿದಂಗಾಗುತ್ತೆ. ಅದೇ ತರನಾಗಿ ಊದುಬತ್ತಿ ರೋಗ ಅಂತ ಹೇಳ್ತೀವಿ. ಈ ರೋಗದ ಲಕ್ಷಣ ತಮಗೆ ಗೊತ್ತಿರುವ ಹಾಗೆ ರೋಗ ಪೀಡಿತ ಸಸಿಗಳು ಸಾಮಾನ್ಯವಾಗಿ ಗಿಡ್ಡವಾಗಿರುತ್ತವೆ ಮತ್ತು ತೆನೆಗಳು ಬರಲು ಊದುಬತ್ತಿ ಅಂತ ಕಡ್ಡಿಯು ಹೊರಬರುತ್ತದೆ. ಅದಕ್ಕೆ ನಾವು ಇದಕ್ಕೆ ಊದುಬತ್ತಿ ರೋಗ ಅಂತ ಹೇಳ್ತೀವಿ. ಇಂಥ ತೆನೆಗಳನ್ನು ಕಾಳುಗಳಾಗಿರುವುದಿಲ್ಲ, ಇದರ ಬದಲು ಶಿಲೀಂಧ್ರದ ಕಪ್ಪು ಕಣಗಳು ಇರುತ್ತವೆ ತೆನೆಯಲ್ಲಿ. ಮತ್ತು ಈ ರೋಗಾಣು ಮತ್ತು ಹರಡುವಿಕೆ ಬಗ್ಗೆ ಹೇಳೋದಾದ್ರೆ ಈ ರೋಗವು ಎಫಿಲಿಸ್ ಒರೈಸಿ ಎಂಬ ಶಿಲೀಂಧ್ರದಿಂದ ಈ ರೋಗ ಬರುತ್ತದೆ. ಇದು ಕೂಡ ಬೀಜದ ಮುಖಾಂತರ ಹರಡುವಂತಹ ರೋಗ. ಗದ್ದೆಯ ಬದುವಿನಲ್ಲಿ ಭತ್ತದ ಜಾತಿಯ ಕಳೆ ಬೆಳೆಗಳ ಮುಖಾಂತರ ಕೂಡ ರೋಗ ಕೂಡ ಹರಡುತ್ತದೆ. ಈ ಇದರ ಮುಖಾಂತರ ಈ ರೋಗವನ್ನು ಹತೋಟಿ ಕ್ರಮಗಳು ಯಾವುವು ಎಂದರೆ ರೋಗರಹಿತ ಪ್ರದೇಶಗಳಿಂದ ಬಿತ್ತನೆ ಬೀಜವನ್ನು ಆಯ್ಕೆ ಮಾಡಿಕೊಳ್ಳಬೇಕಾಗುತ್ತದೆ. ರೋಗ ಬಂದ ತೆನೆಗಳನ್ನು ತೆಗೆದು ನಾಶಪಡಿಸಬೇಕು. ಮತ್ತು ಏನಾದರೂ ಆ ಒಂದು ಬಾಧೆಯಾದಂಥ ಬೀಜಗಳು ಏನಾದರೂ ನಿಮಗೆ ಸಂಶಯಾಸ್ಪದ ಇದ್ದರೆ ಅಂಥ ಒಂದು ಸಂದರ್ಭದಲ್ಲಿ ನೀವು 50-54 ಡಿಗ್ರಿ ಸೆಲ್ಸಿಯಸ್ ಬಿಸಿ ನೀರಿನಲ್ಲಿ 10 ನಿಮಿಷಗಳ ಕಾಲ ನೆನೆಸಿ ಆಮೇಲೆ ಬೀಜಗಳನ್ನು ನೆರಳಲ್ಲಿ ಒಣಗಿಸಿ ಬೀಜೋಪಚಾರ ಮಾಡೋದ್ರಿಂದ ಈ ರೋಗವನ್ನು ಹತೋಟಿ ಮಾಡಬಹುದು. 4ನೇದಾಗಿ ಹುಸಿ ಕಾಡಿಗೆ ರೋಗ. ಇದು ಕೂಡ ಈ ರೋಗ ಈ ಒಂದು ನಮ್ಮ ಮಲೆನಾಡು ಪ್ರದೇಶದಲ್ಲಿ ಬಹಳಷ್ಟು ಕಂಡು ಬರ್ತಾ ಇದೆ. ಈ ರೋಗದ ಲಕ್ಷಣ ಕೂಡ ನಿಮಗೆ ಹುಸಿ ಕಾಡಿಗೆ ರೋಗದ ಲಕ್ಷಣ ನಿಮಗೆ ಒಂದು ತೆನೆಯಲ್ಲಿ ಕೇವಲ ಕೆಲವು ಕಾಳುಗಳು ಮಾತ್ರ ರೋಗದ ಲಕ್ಷಣಗಳನ್ನು ತೋರಿಸ್ತವೆ. ರೋಗಕ್ಕೆ ತುತ್ತಾದ ಕಾಳುಗಳು ಹಳದಿ ಅಥವಾ ದಟ್ಟ ಹಸಿರು ಬಣ್ಣದ ಉಂಡೆಗಳ ಹಾಗೆ ಮಾರ್ಪಾಡಾಗಿರುತ್ತವೆ. ಇಂತಹ ಉಂಡೆಗಳು ಶಿಲೀಂಧ್ರದ ಕವಚ ಮತ್ತು ಬೀಜಗಳ ಕಣಗಳನ್ನು ಹೊಂದಿರುತ್ತವೆ. ಈ ಒಂದು ರೋಗ ಯಾವ ತರನಾಗಿ ಹರಡುತ್ತದೆ ಅಂತಂದ್ರೆ ರೋಗಾಣು ಮತ್ತು ಅದರ ಹರಡುವಿಕೆ ಬಗ್ಗೆ ನಾನು ಹೇಳುವುದಾದ್ರೆ, ಈ ಒಂದು ವರ್ಷಿಕಾಡಿಗ ರೋಗವು ಎಸ್ಟಿಲಾಜಿನಿಯಾಯ್ಡ್ ವೈರಸ್ ಎಂಬ ಶಿಲೀಂಧ್ರದಿಂದ ಬರ್ತಾ ಇದೆ. ಹಸಿವು ಹೂ ಮತ್ತು ಮಾಗುವ ಸಮಯದಲ್ಲಿ ಮಳೆ ಮತ್ತು ಮೋಡ ಕವಿದ ವಾತಾವರಣವಿದ್ದರೆ ಈ ರೋಗದ ತೀವ್ರತೆ ಹೆಚ್ಚಾಗಿರುತ್ತದೆ. ಈ ರೋಗವನ್ನು ಹತೋಟಿ ಮಾಡುವ ಕ್ರಮಗಳು ಯಾವುವೆಂದರೆ, ರೋಗರಹಿತ ಬೀಜಗಳನ್ನು ಬಿತ್ತನೆಗೆ ಉಪಯೋಗಿಸಬಾರದು. ಬೀಜವನ್ನು ಬಿತ್ತುವುದಕ್ಕೆ ಮೊದಲು ಅದೇ ಒಂದು ಬಿಸಿನೀರಿನಲ್ಲಿ ಬೀಜವನ್ನು ಬೀಜೋಪಚಾರ ಮಾಡಿ ನಂತರ 10 ನಿಮಿಷಗಳ ಕಾಲ ನೆನೆಸಿ ಒಣಗಿಸಿ ಬಿತ್ತನೆ ಬೇಕು. ರೋಗ ಬಾಧೆ ತೆನೆಗಳನ್ನು ತೆಗೆದು ಸುಟ್ಟು ಹಾಕಬೇಕು. ಬಿತ್ತುವ ಅಥವಾ ನಾಟಿ ಮಾಡುವ ಸಮಯದಲ್ಲಿ ಬೀಜವನ್ನು 2 ಗ್ರಾಂ ಪ್ರತಿ ಕೆಜಿಗೆ ಬೀಜೋಪಚಾರ ಮಾಡುವುದರಿಂದ ರೋಗವನ್ನು ನಿಯಂತ್ರಿಸಬಹುದು. 5ನೇದಾಗಿ ಎಲೆ ಕವಚದ ಮಚ್ಚೆ ರೋಗ ಮತ್ತು ತೆನೆ ಕವಚ ಕೊಳೆ ರೋಗ, ಇವು ಕೂಡ ಒಂದು ಶಿಲೀಂಧ್ರದಿಂದ ಬರುವಂತಹ ರೋಗಗಳು. ಮೊದಲನೇದಾಗಿ ಎಲೆ ಕವಚದ ಮಚ್ಚೆ ರೋಗದ ಬಗ್ಗೆ ನಿಮಗೆ ಹೇಳುವುದಾದ್ರೆ, ಎಲೆಯ ಹೊದಿಕೆಯ ಮೇಲೆ ಅಂಡಾಕಾರದ ಚುಕ್ಕೆಗಳು ಕಾಣಬಹುದು, ಅದು ಭೂಮಿಯ ಹತ್ತಿರ. ಇಂತಹ ಚುಕ್ಕೆಗಳು ಕೇಂದ್ರ ಭಾಗವು ಬೂದಿ ಮಿಶ್ರಿತ ಬಿಳಿ ಬಣ್ಣದಿಂದ ಕೂಡಿದ್ದು ಕಂದು ಬಣ್ಣದ ಉಂಗುರದಿಂದ ಆವೃತವಾಗಿರುತ್ತವೆ. ಕೆಲವೊಮ್ಮೆ ಇಂಥ ಚುಕ್ಕೆಗಳು ಪ್ರಾರಂಭಿಕ ಹಂತದಲ್ಲಿ ಬಿಳಿ ಬಣ್ಣದಿಂದ ಕೂಡಿರುತ್ತವೆ, ನಂತರ ದಟ್ಟ ಕಂದು ಬಣ್ಣಕ್ಕೆ ತಿರುಗುತ್ತವೆ. ರೋಗವು ತೀವ್ರವಾದಾಗ ಎಲ್ಲ ಎಲೆಗಳು ಒಣಗುತ್ತವೆ. ಇದು ಒಂದು ಹಾವಿನ ಪೊರೆ ತರನಾಗಿ ನಾವು ಗಿಡದ ಬುಡದಲ್ಲಿ ನಾವು ಕಾಣಬಹುದು. ಈ ಒಂದು ರೋಗದ ಲಕ್ಷಣ ಎಲೆ ಕವಚದ ಮಚ್ಚೆ ರೋಗ, ಇದು ಕೂಡ ಒಂದು ಮಣ್ಣಿನಿಂದ ಬರುವಂತಹ ರೋಗನು. ಅದೇ ತರನಾಗಿ ತೆನೆ ಕವಚ ಕೊಳೆ ರೋಗ, ತೆನೆ ಕವಚ ಕೊಳೆ ರೋಗ ಹೇಳಿದಂತೆ ತೆನೆಯ ಹೊರ ಬರುವ ಕೊನೆ ಎಲೆಯ ಕವಚದ ಮೇಲೆ ಕಂದು ಬಣ್ಣದ ಮಚ್ಚೆಯಾಗಿ ನಂತರ ಕಪ್ಪಾಗಿ ತೆನೆಯು ಸ್ವಲ್ಪ ಮಾತ್ರ ಹೊರಗೆ ಬರುತ್ತದೆ. ಇದರಿಂದ ಕಾಳು ಕಟ್ಟದ ಬಿಳಿ ತೆನೆಯಾಗಿ ಇಳುವರಿ ಕಡಿಮೆ ಆಗ್ತದೆ. ಭತ್ತದ ನಾನಾ ಭಾಗಗಳಲ್ಲಿ ಅಂತರ್ವ್ಯಾಪಿಯಾಗಿ ಹರಡ್ತದೆ. ಅಂದ್ರೆ ಇದೊಂದು ಸಿಸ್ಟಮಿಕ್ ರೋಗ ಅಂತ ಹೇಳ್ತೀವಿ, ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಈ ರೋಗ ಹರಡ್ತದೆ. ಹಂಗಾಗಿ ಈ ರೋಗಾನು ಮತ್ತು ಈ ಹರಡುವಿಕೆ ಆತರನಾಗಿ ಈ ಎಲೆ ತೆನೆ ಕವಚಗಳ ರೋಗ ಇರ್ತದೆ. ಅಂದ್ರೆ ಎಲೆ ಕವಚದ ಮಚ್ಚೆ ರೋಗವು ಪ್ರಾಜೆಕ್ಟೋನಿಯಾ ಸೊಲನಿ ಎಂಬ ಶಿಲೀಂಧ್ರದಿಂದ ಬರ್ತದೆ. ಇದು ಕೂಡ ಒಂದು ಶಿಲೀಂಧ್ರ ರೋಗ, ಇದು ಕೂಡ ಮಣ್ಣಿನ ಮುಖಾಂತರ ಕೂಡ ಹರಡ್ತದೆ. ತೆನೆ ಕವಚ ಕೊಳೆ ರೋಗ ಕೂಡ ಸರಕ್ಲಾಡಿಯಂ ಒರಾಸಿ ಎಂಬ ಶಿಲೀಂಧ್ರದಿಂದ ಬರ್ತದೆ. ಈ ರೋಗಗಳು ತೀವ್ರತೆ ಹೆಚ್ಚು ತೇವಾಂಶ ಮತ್ತು ಸಾಮಾನ್ಯವಾಗಿ ಉಷ್ಣಾಂಶ ನಾಟಿಯಲ್ಲಿ ಸಸಿಗಳ ಸಂಖ್ಯೆ ಹೆಚ್ಚಾದಲ್ಲಿ ಮತ್ತು ಹೆಚ್ಚು ರಾಸಾಯನಿಕ ಗೊಬ್ಬರ ಹಾಕುವುದರಿಂದ ಅತಿ ವೇಗವಾಗಿ ಈ ರೋಗಗಳು ಹರಡುತ್ತದೆ. ಹಂಗಾಗಿ ಈ ಹತೋಟಿ ಕ್ರಮಗಳನ್ನು ಏನನ್ನು ಮಾಡಬೇಕಂತಂದ್ರೆ, ಈ ಒಂದು ಎಲೆ ಕವಚ ಮಚ್ಚೆ ರೋಗ ಮತ್ತು ಕವಚ ಕೊಳೆ ರೋಗಕ್ಕೆ ರೋಗಗಳು ಬರುವ ಪ್ರದೇಶದಲ್ಲಿ ನಾಟಿ ಮಾಡುವ ಮೊದಲು ಶೇಕಡಾವನ್ನು ಬದಲಾಗಿ 3 ಗ್ರಾಂ ಪರ್ 3 ಕೆಜಿ ಆಫ್ ಸೀಡ್ಸ್ ಅಂದ್ರೆ 3 ಗ್ರಾಂ ಪ್ರತಿ ಕೆಜಿ ಬೀಜಗಳಿಗೆ ಬೀಜೋಪಚಾರ ಮಾಡುವುದರಿಂದ, ಕಾರ್ಬೆಂಡೈಸಮ್ ಎಂಬ ಶಿಲೀಂಧ್ರನಾಶಕವನ್ನು ಬೀಜೋಪಚಾರ ಮಾಡುವುದರಿಂದ ರೋಗವನ್ನು ಸಂಪೂರ್ಣವಾಗಿ ಹತೋಟಿ ಮಾಡಬಹುದು. ತೆಳುವಾಗಿ ನಾಟಿ ಮಾಡಬಹುದು, ಯಾಕಂದ್ರೆ ತೆಳುವಾಗಿ ನಾಟಿ ಶಿಫಾರಸು ಪಡಿಸಿದ ಗಿಡಗಳ ಅಂತರವನ್ನು ಕಾಪಾಡಿಕೊಳ್ಳುವುದರಿಂದ ಈ ಒಂದು ತರಹದಂತಹ ರೋಗಗಳು ಬರುವುದಿಲ್ಲ. ಗದ್ದೆಯಲ್ಲಿ ನೀರು ಬಸಿದು ನಂತರ ಪ್ರತಿ ಲೀಟರ್ ನೀರಿಗೆ 1 ಗ್ರಾಂ ಕಾರ್ಬೆಂಡೈಸಮ್ ಅಥವಾ 0.5 ಮಿಲಿಲೀಟರ್ ಪ್ರೊಪಿಕೋನಜೋಲ್ ಶಿಲೀಂಧ್ರದ ನಾಶಕವನ್ನು ಬುಡ ಭಾಗಕ್ಕೆ ಮತ್ತು ತೆನೆ ಕವಚದ ಕೊಳೆ ರೋಗಕ್ಕೂ ಸಿಂಪರಣೆ ಮಾಡಬಹುದು. ಅವಶ್ಯವಿದ್ದಲ್ಲಿ ನೀವು 15 ದಿನ ವಾದ ನಂತರ ಮತ್ತೆ ಇದೇ ಸಿಂಪರಣೆಯನ್ನು ಮುಂದುವರಿಸಬೇಕು. ಇವೆಲ್ಲವೂ ಈ ಒಂದು 5 ಪ್ರಮುಖ ರೋಗಗಳು ಈ ಒಂದು ನಮ್ಮ ಮಲೆನಾಡು ಪ್ರದೇಶದಲ್ಲಿ ಕಂಡುಬರ್ತವೆ. ಈ ರೋಗಗಳನ್ನು ಹೇಳಿದಂತೆ ಶಿಫಾರಸು ಪಡಿಸಿದ ಒಂದು ಬೇಸಾಯ ಕ್ರಮಗಳು ಇರಬಹುದು ಅಥವಾ ರೋಗ ನಿರೋಧಕ ಶಕ್ತಿ ಇರುವಂತಹ ತಳಿಗಳನ್ನು ಆಯ್ಕೆ ಮಾಡಿಕೊಂಡು ಈಗಾಗಲೇ ಹೇಳಿದಂತಹ ಶಿಲೀಂಧ್ರನಾಶಕಗಳನ್ನು ಬಳಕೆ ಮಾಡಿಕೊಂಡು ಸಮಗ್ರವಾಗಿ ಈ ರೋಗಗಳನ್ನು ಹತೋಟಿ ಮಾಡಬಹುದು. ಹೆಚ್ಚಿನ ಮಾಹಿತಿಯನ್ನು ಏನಾದರೂ ಬೇಕಾದರೆ ಈ ನನ್ನ ಒಂದು ಮೊಬೈಲ್ ನಂಬರ್ ಅನ್ನು ತಮಗೆ ನೀಡ್ತಾ ಇದ್ದೇನೆ, ಅದು 9008079737 ಈ ಒಂದು ನಂಬರ್ಗೆ ನೀವು ಕಾಲ್ ಮಾಡಬಹುದು. ಏನಾದರೂ ಸಮಸ್ಯೆ ಇದ್ರೆ ಕೇಳಬಹುದು ಅಂತ ತಮ್ಮಲ್ಲಿ ಕೇಳಿಕೊಳ್ತೇನೆ. ರೈತ ಬಾಂಧವರೇ ಹಾಗೂ ಕೇಳುಗರೇ, ಪ್ರತಿದಿನ ಸಂಜೆ 6:50ಕ್ಕೆ ಮೂಡಿ ಬರುವ ಕೃಷಿ ರಂಗ ಕಿಸಾನವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ ಮತ್ತೆ ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯ ಸಲಹೆ ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸ್ಆಪ್ ನಂಬರಿಗೆ ಇದನ್ನು ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನ ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ ಹೀಗಿದೆ, 9481572600. ಇನ್ನೊಮ್ಮೆ ಕೇಳಿ, 9481572600. ಇದುವರೆಗೂ ಮಲೆನಾಡಿನಲ್ಲಿ ಭತ್ತದ ಬೆಳೆಗೆ ಬಾಧಿಸುವ ಪ್ರಮುಖ ರೋಗಗಳು ಮತ್ತು ಅವುಗಳ ನಿರ್ವಹಣೆ ಈ ಕುರಿತು ಕೃಷಿ ವಿಜ್ಞಾನಗಳ ಮಹಾವಿದ್ಯಾಲಯ ನವುಲೆ ಶಿವಮೊಗ್ಗದಲ್ಲಿ ಸಸ್ಯರೋಗಶಾಸ್ತ್ರ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾ ಗೋವಿಂದಪ್ಪ ಎನ್ ಹೊಸಗೌಡರ್ ಅವರಿಂದ ಮಾಹಿತಿಯನ್ನು ಕೇಳಿದಿರಿ. ಇದರ ಪ್ರಸ್ತುತಿ ಡಾಕ್ಟರ್ ಎಸ್ ಎಂ ಸುಧಾಕರ್. ಈಗ ಕೇಳಿ ಕಡೂರು ತಾಲೂಕು ತುರುವನಹಳ್ಳಿಯ ಶ್ರೀಮತಿ ಸಾವಿತ್ರಮ್ಮ ಮತ್ತು ತಂಡದವರಿಂದ ಸೋಬಾನೆ ಪದವನ್ನ. ಆಯದ ಗೆಳಿಯೋರು ಛಾಯದ ಗೆಳಿಯೋರು ಆಯ ಛಾಯದ ಗೆಳಿಯೋರು ಆಯ ಛಾಯದ ಗೆಳಿಯೋ ಆಯ ಛಾಯದ ಗೆಳಿಯೋರು ಆಯ ಛಾಯದ ಗೆಳಿಯೋರು ಆಯವಾನಿ ಛಾಯದ ಗೆಳಿಯೋರು ಅಪ್ಪೈಗೆ ಪೇಟ ಸುತ್ತಾರೊಂದೊಲಪಿಗೆ ಪೇಟೆ ಸುತ್ತಾರೊಂದೊಲಪಿಗೆ ಪೇಟ ಸುತ್ತಾರೊಂದೊಲಪಿಗೆ ಪೇಟೆ ಸುತ್ತಾರೊಂದೊಲಪಿಗೆ ಅಂದದ ಗೆಳಿಯೋರು ಚಂದದ ಗೆಳಿಯೋರು ಅಂದ ಚಂದದ ಗೆಳಿಯೋರು ಅಂದ ಚಂದದ ಗೆಳಿಯೋರು ಚಂದದ ಗೆಳಿಯೋರು ಅಂದ ಚಂದದ ಗೆಳಿಯೋರು ಚಂದದ ಗೆಳಿಯೋರು ಅಪ್ಪೈಗೆ ಹಂಗೆ ಇಟ್ಟಾರೊಂದೊಲಪಿಗೆ ಹಂಗೆ ಇಟ್ಟಾರೊಂದೊಲಪಿಗೆ ಇಟ್ಟಾರೊಂದೊಲಪಿಗೆ ಹಂಗೆ ಇಟ್ಟಾರೊಂದೊಲಪಿಗೆ ಗೆಳಿಯೋರು ಚಂದದ ಗೆಳಿಯೋರು ಅಂದ ಚಂದದ ಗೆಳಿಯೋರು ಅಂದ ಚಂದದ ಗೆಳಿಯೋರು ಚಂದದ ಗೆಳಿಯೋರು ಅಂದ ಚಂದದ ಗೆಳಿಯೋರು ಚಂದದ ಗೆಳಿಯೋರು ಅಪ್ಪೈಗೆ ಪಂಜೆ ಒಡಿಶಾರೊಂದೊಲಪಿಗೆ ಪಂಜೆ ಒಡಿಶಾರೊಂದೊಲಪಿಗೆ ಒಡಿಶಾರೊಂದೊಲಪಿಗೆ ಪಂಜೆ ಒಡಿಶಾರೊಂದೊಲಪಿಗೆ ವಾಯಿಡವೇರಿ ಚಂದ ಗೋಮಾರಾಗೆ ಗಂಗಮ್ಮ ನಾಡದ ಮಗನಿಗೆ ಗಂಗಮ್ಮ ನಾಡದ ಮಗನಿಗೆ ಗಂಗಮ್ಮ ನಾಡದ ಮಗನಿಗೆ ಗಂಗಮ್ಮ ನಾಡದ ಮಗನಿಗೆ ಗಂಗಮ್ಮ ನಾಡದ ಮಗನು ಕಂದಯ್ಯಾಗೆ ಗಂಧವಾನಿಟ್ಟು ಶ್ರೋಬಬನ್ನಿ ಗಂಧವಾನಿಟ್ಟು ಶ್ರೋಬಬನ್ನಿ ಗಂಧವಾನಿಟ್ಟು ಶ್ರೋಬಬನ್ನಿ ಗಂಧವಾನಿಟ್ಟು ಶ್ರೋಬಬನ್ನಿ ವಾಯಿಡವೇರಿ ಬಾಲ ಗೋಮಾರಾಗೆ ತಾಯವ್ವಾಡುದ ಮಗನಿಗೆ ತಾಯವ್ವ ಆಡೋದ ಮಗನಿ ತಾಯವ್ವ ನಾಡೋದ ಮಗನಿಗೆ ತಾಯವ್ವ ನಾಡೋದ ಮಗನಿಗೆ ತಾಯವ್ವ ಆಡೋದ ಮಗನು ಕಂದಯ್ಯಾಗೆ ಸಾಧವಾನಿಟ್ಟು ಶ್ರೋಬಬನ್ನಿ ಸಾಧವಾನಿಟ್ಟು ಶ್ರೋಬಬನ್ನಿ ಸಾಧವಾನಿಟ್ಟು ಶ್ರೋಬಬನ್ನಿ ಸಾಧವಾನಿಟ್ಟು ಶ್ರೋಬಬನ್ನಿ ಇಡಬೇರೆ ಅಚ್ಚ ಗುಮಾರಾಗೆ ಅಕ್ಕಯ್ಯಾಡೋದ ಮಗನಿಗೆ ಅಕ್ಕಯ್ಯ ಆಡೋದ ಮಗನಿಗೆ ಅಕ್ಕಯ್ಯಾಡೋದ ಮಗನಿಗೆ ಅಕ್ಕಯ್ಯ ಆಡೋದ ಮಗನಿಗೆ ಅಕ್ಕಯ್ಯಾಡೋದ ಮಗ ಮಗನು ಕಂದಯ್ಯಾಗೆ ಅಕ್ಕೋಸ್ತೇನೆ ಶ್ರೋಬಬನ್ನಿ ಅಕ್ಕೋಸ್ತೇನೆ ಶ್ರೋಬಬನ್ನಿ ಶ್ರೋಬಬನ್ನಿ ಅಕ್ಕೋಸ್ತೇನೆ ಶ್ರೋಬಬನ್ನಿ ಕನ್ನ ಮಗುನ ಒಪ್ಪ ನೋಡಿ ನಂದು ಅಟ್ಟಾಗೆ ಒಳಗಿದ್ದಾಕೆ ಮಗ ದೇವರಾಗಿದ್ದ ಆಸಿಯ ಮೇಲೆ ದೇವರಾಗಿದ್ದ ಆಸಿಯ ಮೇಲೆ ದೇವರಾಗಿದ್ದ ಆಸಿಯ ಮೇಲೆ ದೇವರಾಗಿದ್ದ ಆಸಿಯ ಮೇಲೆ ತಾಯವ್ವ ಅಂದ ನೋಡಿ ನಂದು ಅಂಗುಳದಾಗಿದ್ದು ಒಳಗಿದ್ದು ಅಂಗುಳದಾಗಿದ್ದು ಒಳಗಿದ್ದು ಅಂಗುಳದಾಗಿದ್ದು ಒಳಗಿದ್ದು ಅಂಗುಳದಾಗಿದ್ದು ಒಳಗಿದ್ದು ಅಂಗುಳದಾಗಿದ್ದು ಒಳಗಿದ್ದಕ್ಕೆ ಮಗ ದೇವರಾಗಿದ್ದ ಆಸಿಯ ಮೇಲೆ ದೇವರಾಗಿದ್ದ ಆಸಿಯ ಮೇಲೆ ದೇವರಾಗಿದ್ದ ಆಸಿಯ ಮೇಲೆ ದೇವರಾಗಿದ್ದ ಆಸಿಯ ಮೇಲೆ ದೇವರಾಗಿದ್ದ ಆಸಿಯ ಮೇಲೆ ದೇವರಾಗಿದ್ದ ಆಸಿಯ ಮೇಲೆ ಒಳ್ಳುವಾಗ ಸಾಲ ದೇವಿಗೆ ನಾಕು ತಾಯವ್ ನೋಡಿ ಊರ ಸಕುನವ ತಾಯವ್ ನೋಡಿ ಊರ ಸಕುನ ತಾಯವ್ ನೋಡಿ ಊರ ಸಕುನವ ತಾಯವ್ ನೋಡಿ ಊರ ಸಕುನವ ನೋಡಿ ಊರ ಸಕುನ ಸೌಭಾಗ್ಯವದ ಮಕ್ಕಳಡ್ಯಾವೆ ಮನಿ ತುಂಬ ಮಕ್ಕಳಡ್ಯಾವೆ ಮನಿ ತುಂಬ ಮಕ್ಕಳಡ್ಯಾವೆ ಮನಿ ತುಂಬ ಮಕ್ಕಳಡ್ಯಾವೆ ಮನಿ ತುಂಬ ಒಳ್ಳುವಾಗ ಸಾಲ ದೇವಿಗೆ ನಾಕು ತಾಯವ್ ನೋಡಿ ಊರ ಸಕುನ ತಾಯವ್ ನೋಡಿ ಊರ ಸಕುನ ತಾಯವ್ ನೋಡಿ ಊರ ಸಕುನ ತಾಯವ್ ನೋಡಿ ಊರ ಸಕುನ ನೋಡಿ ಊರ ಸಕುನ ಸೌಭಾಗ್ಯವದ ಕಂದುಗಳಾಡ್ಯಾರೆ ಮನಿ ತುಂಬ ಕಂದುಗಳಾಡ್ಯಾರೆ ಮನಿ ತುಂಬ ಕಂದುಗಳಾಡ್ಯಾರೆ ಮನಿ ತುಂಬ ಕಂದುಗಳಾಡ್ಯಾರೆ ಮನಿ ಮದುವೆಯ ಮನಿಯಾಗೆ ಕಸವೇಲ್ಲ ಕಡ್ಡೇಲ್ಲ ಕೊಚ್ಚಡಿಕೆ ಸೇಪೆ ಮಾದಲಿಲ್ಲ ಕೊಚ್ಚಡಿಕೆ ಸೇಪೆ ಮಾದಲಿಲ್ಲ ಕೊಚ್ಚಡಿಕೆ ಸೇಪೆ ಮಾದಲಿಲ್ಲ ಕೊಚ್ಚಡಿಕೆ ಸೇಪೆ ಮಾದಲಿಲ್ಲ ಕೊಚ್ಚಡಿಕೆ ಸೇಪೆ ಮಾದಲಿಲ್ಲ ಈ ಮನಿಯ ನಾರ್ಯರು ನಿನ್ನಂತ ಚೆಲಿವ್ಯಾರು ನಾರ್ಯರು ನಿನ್ನಂತ ಚೆಲುವೆ ನಾರ್ಯರು ನಿನ್ನಂತ ಚೆಲಿವ್ಯಾರು ನಾರ್ಯರು ನಿನ್ನಂತ ಚೆಲುವೆ ನಾರ್ಯರು ನಿನ್ನಂತ ಚೆಲಿವ್ಯಾರು ನಾರ್ಯರು ನಿನ್ನಂತ ಚೆಲುವೆ ಸೋಬಾನದು ಮನಿಯಾಗೆ ಕಸವೇಲ್ಲ ಕಡೇಲ ಉಂಡಡಿ ಕೇಸಿ ಪೇಮದಲೇಲ ಉಂಡಡಿ ಕೇಸಿ ಪೇಮದಲೇಲಡಿ ಕೇಸಿ ಪೇಮದಲೇಲ ಉಂಡಡಿ ಕೇಸಿ ಪೇಮದಲೇಲಡಿ ಕೇನಿ ಪೇಮದಲೇಲ ಈ ಮನಿಯ ನೀಸ್ತ್ರರು ನಿನ್ನಂತ ಚೆಲಿವೆರು ನೀಸ್ತ್ರರು ನಿನ್ನಂತ ಚೆಲುವೆರು ನೀಸ್ತ್ರರು ನಿನ್ನಂತ ಚೆಲಿವೆರು ನೀಸ್ತ್ರರು ನಿನ್ನಂತ ಚೆಲುವೆ ಕಲ್ಯಾಣದು ಮನಿಯಾಗೆ ಕಸವೇಲ್ಲ ಕಡೇಲ್ಲ ಉಂಡಡಿ ಕೇಸಿ ಪೇಮದಲೇಲ್ಲ ಉಂಡಡಿ ಕೇಸಿ ಪೇಮದಲೇಲ್ಲ ಉಂಡಡಿ ಕೇಸಿ ಪೇಮದಲೇಲ್ಲ ಉಂಡಡಿ ಕೇಸಿ ಪೇಮದಲೇಲ್ಲ ಉಂಡಡಿ ಕೇಸಿ ಪೇಮದಲೇಲ್ಲ ಈ ಮನಿಯ ರೆಂಬೆರು ನಿನ್ನಂತ ಚೆಲಿವೆರು ರೆಂಬೆರು ನಿನ್ನಂತ ಚೆಲುವೆ ರೆಂಬೆರು ನಿನ್ನಂತ ಚೆಲಿವೆರು ರೆಂಬೆರು ನಿನ್ನಂತ ಚೆಲುವೆ ಆಯ ಒಳ್ಳೆ ಗಿರಿ ಛಾಯ ಒಳ್ಳೆ ಗಿರಿ ಆಯ ಛಾಯ ತೇರ ಪೂತೆ ಆಯ ಛಾಯ ತೇರ ಪೋ ಆಯ ಛಾಯ ತೇರ ಪೋತೆ ಆಯ ಛಾಯ ತೇರ ಪೋ ಆಯ ಛಾಯ ತೇರ ಪೋತಿ ತಿಮ್ಮಯ್ಯ ತಟ್ಟೆ ಕಳವಯ್ಯ ಮೋದವಿಗೆ ತಟ್ಟೆ ಕಳವಯ್ಯ ಮೋದವಿ ತಟ್ಟೆ ಕಳವಯ್ಯ ಮೋದವಿಗೆ ತಟ್ಟೆ ಕಳವಯ್ಯ ಮೋದವಿ ಒಳ್ಳೆ ಗಿರಿ ಚಂದ ಒಳ್ಳೆ ಗಿರಿ ಅಂದ ಚಂದದ ತೇರ ಪೋತೆ ಅಂದ ಚಂದದ ತೇರ ಪೋತೆ ಅಂದ ಚಂದದ ಅಂದ ಚಂದದ ತೇರ ಪೋತೆ ಅಂದ ಚಂದದ ತೇರ ಪೋತೆ ತಿಮ್ಮಯ್ಯ ಗಿಂಡಿ ಕಳವಯ್ಯ ಮೋದವಿ ಗಿಂಡಿ ಕಳವಯ್ಯ ಮೋದವಿ ಗಿಂಡಿ ಕಳವಯ್ಯ ಮೋದವಿ ಗಿಂಡಿ ಕಳವಯ್ಯ ಮೋದವಿ ಬನಾನು ಉಂಡು ಅನ್ನೆಳ್ಳೆಮೆಂದು ಅಣ್ಣನು ಗುಡಿಯಾಗೆ ಸಾಕಾನಿದ್ರೆ ಸೋಬಾನವೆ ಅಣ್ಣನ ಗುಡಿಯಾಗೆ ಸಾಕಾನಿದ್ರೆ ಸೋಬಾನು ಗುಡಿಯಾಗೆ ಸಾಕಾನಿದ್ರೆ ಸೋಬಾನವೆ ಅಣ್ಣನ ಗುಡಿಯಾಗೆ ಸಾಕಾನಿದ್ರೆ ಸೋಬಾನವೆ ಅಣ್ಣನ ಗುಡಿಯಾಗೆ ಸಕನಿದ್ರೆ ಮಾಡೋರು ಬೇಗ ನೆಳ ಗುರುವೇ ತಡವಾದು ಸೋಬಾನವೆ ಬೇಗ ನೆಳ ಗುರುವೇ ತಡವಾದು ಸೋಬಾನವೆ ಇದುವರೆಗೆ ಕಡೂರು ತಾಲೂಕು ತುರುವನಹಳ್ಳಿಯ ಶ್ರೀಮತಿ ಸಾವಿತ್ರಮ್ಮ ಮತ್ತು ತಂಡದವರಿಂದ ಸೋಬಾನೆ ಪದವನ್ನು ಕೇಳಿದಿರಿ. ಈಗ ಕೇಳಿ ಪೇಟೆ ಧಾರಣೆ ಮತ್ತು ಪ್ರಮುಖ ಜಲಾಶಯಗಳಲ್ಲಿನ ಇಂದಿನ ನೀರಿನ ಮಟ್ಟದ ವರದಿಯನ್ನ. ಆತ್ಮೀಯ ರೈತ ಬಾಂಧವರೇ, 2025-26 ಸಾಲಿನಲ್ಲಿ ಭಾಗವಹಿಸುತ್ತಿರುವ ರೈತರು ಕೃಷಿಯಲ್ಲಿ ಸಮಗ್ರ ಕೃಷಿ ಪದ್ಧತಿ, ಬೆಳೆ ಪದ್ಧತಿಗಳು ಮತ್ತು ಬೆಳೆ ವೈವಿಧ್ಯೀಕರಣ ಹಾಗೂ ಸಾವಯವ ಕೃಷಿ, ಕೃಷಿ ಯಂತ್ರೋಪಕರಣ ಅಭಿವೃದ್ಧಿ, ನೀರಿನ ಸಮರ್ಥ ಬಳಕೆ,

ಕಾಲಲಿ ನೂರಾರು ನೋವುಗಳು, ನಡುಗಿವೆ ಕಾಡಿನ ಜೀವಗಳು, ಒಡಲಲಿ ನೂರಾರು ನೋವುಗಳು, ಕೊಡಲಿಯ ಹಿಡಿದು ಒಡಲನ್ನು ಬಗೆದು ಮರುಗಿವೆ ಮರ ಪಕ್ಷಿ ಪ್ರಾಣಿಗಳು, ಮರುಗಿವೆ ಮರ ಪಕ್ಷಿ ಪ್ರಾಣಿಗಳು, ನಡುಗಿವೆ ಕಾಡಿನ ಜೀವಗಳು. ಮರೆಯಲಿ